செய்தி கண்ணில்லாத பிரீத்தி கேளத சாயுத்திதி முசஞ்சீவி ಎಷ್ಟು ಅವಮಾನ ಮಾಡ್ಬೋದು, ಅವನ ಲವರ್ ಆಗಿ ಅದಕ್ಕಿಂತ ಜಾಸ್ತಿ ಅವಮಾನ ಮಾಡಿಬಿಟ್ಟಿದ್ದೀನಿ. ಈಗಿದ್ದಕ್ಕೆ ತಾಕೆ ನೀನಾಗ ಬೇಕು ಅಂತ ಕೇಳಿದ್ರೆ ಅವನೇನು ಹೇಳಲ್ಲ. ಅಕಸ್ಮಾತ್ ನಾನು ನಾಟಕ ಆಡ್ತಿದ್ದೀನಿ ಅಂತ ಅನ್ಕೊಂಡ್ರೆ ಮಾತ್ರ ನಾನು ಸತ್ತೋಗ್ಬಿಡ್ತೀನಿ ಕಡೆ. ಅದಕ್ಕಿಂತ ನಾನು ಹಿಂಗೆ ಇದ್ಬಿಡ್ತೀನಿ. ನಿನ್ನಾಣೆಗೂ ಗೊತ್ತಿಲ್ಲ ಈ ಒಂಟಿಯ ಹೊಸ ಆಟ, ಕಳೆದೋಗು ಮುನ್ನ ಕೈ ಸೇರಬಾರದೆ. ಮಾತಿಲ್ಲದೆ ಕುಂತಿದ್ದ ಆ ಮೌನದ ಮನವೀನ ಏನೆಂದು ನೀನೊಮ್ಮೆ ಕೇಳಬಾರದೆ. ಹಳೆ ಜಾಗ ಹೊಸ ನೋವು ದಿನ ಕಳೆಯಲು ಗೊತ್ತಿಲ್ಲ, ಎದೆಗೂಡ ಗಡಿಯಾರ ನೀನಿಲ್ಲದೆ ನಡೆಯಲ್ಲ. ಚೂರಾಗದ ಹಣೆಯ ಮುಟ್ಟಿದ ನೆನಪು ಇದೆ, ಹಣೆ ಮುಟ್ಟಿದ ತಪ್ಪಿಗೆ ಶಿಕ್ಷೆಯ ಕೇಳುತ್ತಿದೆ. ನೀನು ರೈಲ್ವೆ ಸ್ಟೇಷನ್ ಟಿಕೆಟ್ ಏಳು ದಿನ ನೀನೆ ತಾನೆ? ನಿನ್ ಲವ್ ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ಇಲ್ಲ ಸರ್, ನಾಳೆ ಬೆಳಿಗ್ಗೆ ಅವಳು ಊರಿಗೆ ಹೋಗ್ತಾ ಇದ್ದಾಳೆ. ಅವನಂಗೆ ಕಣೋ, ಒಂದ್ಸರಿ ಕೊಡಲ್ಲ ಅಂತ ಡಿಸೈಡ್ ಮಾಡಿದ್ಮೇಲೆ ನಾವೇನೇ ತಿಪ್ಪರ್ಲಾಗ ಬಿದ್ದರೂ ವಾಪಸ್ ಪಡ್ಕೊಳಕ್ಕಾಗಲ್ಲ. ಕಳೆದ ನೆನಪೇ ಕಾಡುತ್ತಿದೆ, ನನ್ನ ಕನಸಿನ ಪೆಟ್ಟಿಗೆ ಬೀಗವು ಬೀಳುತ್ತಿದೆ. ಇಷ್ಟ